ಇದು ಮೊಟ್ಟ ಮೊದಲ ಪ್ರೈಮರಿ ಪ್ರೊಸೆಸಿಂಗ್ ಪ್ರಥಮ ಸಂಸ್ಕರಣೆಗೆ ಇದು ಬರುವುದಿಲ್ಲ, ಈ ಯೋಜನೆಯಲ್ಲಿ ಸೌಲಭ್ಯ ಇರಲ್ಲ. ನೀವು ಅಕ್ಕಿ ತೆಗೆದು ನೀವು ವಿವಿಧ ರೀತಿಯಿಂದ ಬೇರೆ ಪದಾರ್ಥಗಳನ್ನು ನೀವು ಮಾಡಿ ಅದನ್ನು ನೀವು ಹಪ್ಪಳ ಮಾಡೋದಾಗಿರ್ಬೋದು, ಇಡ್ಲಿ ರವೆ ಬ್ಯಾಟರ್ ಮಾಡುವುದಾಗಿರ್ಬೋದು, ಅಂಥದಕ್ಕೆ ನಿಮಗೆ ಇದರಲ್ಲಿ ಅವಕಾಶ ಇದೆ. ಅವಲಕ್ಕಿ ಮಾಡುವಂತ ಹೌದು ಇಂಥವೆಲ್ಲೂ ಹೌದು ಅವಕಾಶ ಇದೆ ಇದರಲ್ಲಿ ಈ ಯೋಜನೆಯಲ್ಲಿ. ಬರೀ ಹಿಟ್ಟು ಮಾಡೋದಕ್ಕೆ ಇಲ್ಲ ಈ ಕಬ್ಬಿನ ಗಾಣಕ್ಕೆ ಕೊಡಲ್ಲ. ನೀವು ಬೆಲ್ಲದ ಏನು ತಯಾರು ಮಾಡ್ತಿರಲ್ಲ, ಬೆಲ್ಲದ ಗಾಣ ನಿಮ್ಮ ಮಂಡ್ಯ ಜಿಲ್ಲೆ ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತ ಹೇಳಿ ಆಯ್ಕೆಯನ್ನ ಆಗಿದೆ. ಇಲ್ಲಿ ನೀವು ಬೆಲ್ಲ ಏನು ತಯಾರು ಮಾಡ್ತಿರಲ್ಲ, ಬೆಲ್ಲದ ಪ್ರಾಡಕ್ಟ್ ತಯಾರು ಮಾಡಿ ಬೆಲ್ಲದಿಂದ ಮತ್ತೆ ನೀವು ಉತ್ಪನ್ನಗಳು ಯಾವ್ದಾದರು ಅದಕ್ಕೆ ನಮಗೆ ಈ ಯೋಜನೆಯಲ್ಲಿ ಅವಕಾಶ ಉಂಟು. ಈಗ ಪೌಡರ್ ಬೆಲ್ಲ, ಶುಂಠಿ ಬೆಲ್ಲ ಆಗಿರ್ಬೋದು, ಚಿಕ್ಕಿ ಆಗಿರ್ಬೋದು, ಈ ರೀತಿಯಿಂದ ನೀವು ಬರೀ ಕಬ್ಬಿನಿಂದ ಬೆಲ್ಲ ತೆಗೆದು ಮಾರೋದಲ್ಲ, ಬೆಲ್ಲ ತೆಗೆದು ಪೌಡರ್ ಮಾಡಿರ್ಬೋದು, ಅದಕ್ಕೆ ನೀವು ಶುಂಠಿ ಬೆಲ್ಲ ಅಂತೇಳಿ ವಿವಿಧ ರೀತಿಯ ಬೆಲ್ಲಗಳು ಇದಾವೆ, ಅಂತವ್ ನೀವು ಸರಿಯಾಗಿ ಪ್ಯಾಕ್ ಮಾಡಿ ಮಾರ್ಕೆಟ್ ಮಾಡುತ್ತಿದ್ರೆ ಅದಕ್ಕೆ ತಾವು ಎಲಿಜಿಬಲ್ ಇರ್ತೀರ ಈ ಯೋಜನೆ ಅಡಿಯಲ್ಲಿ. ಚಂದ್ರ ಅವರಿಗೆ ಧನ್ಯವಾದಗಳನ್ನ ತಿಳಿಸೋಣ. ಈಗ ಮತ್ತೊಂದು ದೂರವಾಣಿ ಕಾಯ್ತಾ ಇದೆ, ಸ್ವೀಕರಿಸೋಣ. ಹಲೋ ಹಲೋ ಹಲೋ, ದೂರವಾಣಿ ಒಂದು ಸ್ಪಷ್ಟವಾಗಿಲ್ಲ. ಈಗ ಔಪಚಾರೀಕರಣ ಅಂತ ನಾವು ಮಾತಾಡ್ತಾ ಇದ್ವಿ, ಅಂದ್ರೆ ಅವರು ಒಂದು ಸ್ಥಾಪನೆ ಮಾಡಿರ್ತಾರೆ ಆಮೇಲೆ ಸ್ಥಾಪನೆ ಆಗಿರ್ತಿ. ಈಗ ಹೇಳ್ಬೇಕಂದ್ರೆ ಈಗ ನೀವೆಲ್ಲ ಹಳ್ಳಿಯಲ್ಲಿ ಮನೆಯಲ್ಲಿ ಎಲ್ಲ ನೋಡ್ತಾ ಇದ್ದೀರಿ, ಕೌಟುಂಬಿಕವಾಗಿ ಅವರು ಮನೆಯಲ್ಲಿ ಹಪ್ಪಳ ಮಾಡ್ತಿರ್ತಾರೆ ಅಥವಾ ಉಪ್ಪಿನಕಾಯಿ ಮಾಡ್ತಿರ್ತಾರೆ, ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇರ್ತಾರೆ ಅವರು. ಈಗ ಅವರು ಮೇಲೆ ಬರಬೇಕು, ಈಗ ನಾನೇ ದಿನಕ್ಕೆ ಒಂದು 5 kg 10 kg ಮಾಡ್ತಾ ಇದ್ರೆ ಅಂತವ್ರು ಮನಸ್ಸಿರುತ್ತದೆ ನಾನು 50 kg ಮಾಡ್ಬೇಕು 60 kg ಮಾಡ್ಬೇಕು. ಬಟ್ ಅವರು ಆ ಹಳ್ಳಿ ಟೇಸ್ಟ್ ಬಹಳ ಚೆನ್ನಾಗಿರ್ತ ಅವ್ರ ಕೈ ಅಡಿಗೆ ಅವ್ರದ ಏನ್ ಕೈಲಿ ಮಾಡ್ತಿರ್ತಾರ ಹಿರಿಯರು ಅಜ್ಜಿಯವರು ಆಗ್ಲಿ ಅಂತವ್ರು ದೊಡ್ಡ ಪ್ರಮಾಣದಲ್ಲಿ ಮಾಡಿ ಮಾರುಕಟ್ಟೆಯಲ್ಲಿ ತರಬೇಕಂತೇಳಿ ಅವ್ರದ ಉದ್ದೇಶ ಇರುತ್ತೆ. ಅಂತವ್ರು ಮೇಲೆ ಬರಕ್ಕೆ ಅವ್ರಿಗೆ 1 lakh ಆಗಿರ್ಬೋದು, 2 lakh 3 lakh ಸ್ಮಾಲ್ ಸ್ಕೇಲ್ ಮಷಿನ್ ಪಡೆದುಕೊಳ್ಳೋದಾಗಿರ್ಬೋದು, ಅಂತವ್ ಪಡೆದುಕೊಳ್ಳಕ್ಕೆ ಈ ಯೋಜನೆಯಲ್ಲಿ ಅವಕಾಶ ಇದೆ. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ ನಮಸ್ತೆ ಸರ್. ತಮ್ಮ ಹೆಸರು? ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿಂದ ಶಿವಲಿಂಗಯ್ಯ ಚಿದಾನಂದಯ್ಯ ಹಿರೇಮಠದ ಮಾತಾಡಿದ್ರು ಸರ್. ಹೇಳಿ ಸರ್. ಹೇಳಿ ಶಿವಲಿಂಗಯ್ಯ. ನಂದೇನ್ ಪ್ರಶ್ನೆ ಅಂದ್ರೆ ರೀ, ಈ ಆಹಾರ ಸಂಸ್ಕರಣಾ ಘಟಕಗಳ ಕೇಂದ್ರ ಸರ್ಕಾರ ನೆರವು ನೀಡುತ್ತಿದ್ರು, ರಾಜ್ಯ ಸರ್ಕಾರ ನೆರವು ನೀಡುತ್ತಿದ್ರು ಧನ ಸಹಾಯ. ಈ ಯೋಜನೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಶೇಕಡ 60 ಮತ್ತು 40 ಅನುಪಾತದಲ್ಲಿ ಸಹಾಯಧನ ಒದಗಿಸ್ತಾ ಇದ್ದಾರೆ. ಅದಲ್ಲದೇನೆ ರಾಜ್ಯ ಸರ್ಕಾರವು ಹೆಚ್ಚುವರಿಯಾಗಿ 15% ಸಹಾಯಧನ ಕೊಡ್ತಾ ಇದೆ. ಎಕರೆ ಅಲ್ಲ, ಇದು ಹೊಲದ ಮ್ಯಾಗ ಇರಲಿ. ಇದು ನೀವೇನು ಆಹಾರ ಸಂಸ್ಕರಣೆ ಏನು ತಯಾರು ಮಾಡ್ಬೇಕಂತಿರಲ್ಲ, ಅದ್ರ ಮ್ಯಾಗೆ ಇರುತ್ತದು. ನೀವು ಏನ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿರ್ತೀರಿ ಅದ್ರ ಮೇಲೆ ನಿಮಗೆ ಸೆಂಟ್ರ 35% ಈ ಗ್ರಾಂಟ್ ಅನ್ನು ಸಬ್ಸಿಡಿ ರೂಪದಲ್ಲಿ ಇರುತ್ತೆ. ಆ 35% ಸಾಲ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅಂದ್ರೆ ಈಗ ಸಾಲ ಕೊಟ್ಟದ್ದು ತೀರ್ಸಬೇಕಲ್ರಿ, ಮತ್ತೆ ಸರ್ ತೀರ್ಸಾಕ ನೀವು ಅದೇ ಇದು ಇದೇನ್ ಸಂಸ್ಕರಣೆ ಘಟಕ ಇರುತ್ತದಲ್ಲ, ನೀವು ಬಿಸ್ನೆಸ್ ಅಲ್ಲಿ ಮಾರಾಟ ಮಾಡಬೇಕು, ಬಿಸ್ನೆಸ್ ಮತ್ತೆ ಟರ್ನ್ ಓವರ್ ಆದ್ರೆ ನೀವು ಸಾಲ ತೀರ್ಸಕ್ ಆಗುತ್ತದು. ಅದು ಬ್ಯಾಂಕಿಂಗ್ ಸಂಬಂಧಪಟ್ಟಿದ್ದು, ನೀವು ಲೋನ್ ಗೇನ್ ಪಡೆದುಕೊಳ್ಳುವಾಗ ಅವ್ರು ಎಲ್ಲ ವಿಧ ಮಾಹಿತಿಯನ್ನು ಕೇಳ್ತಾರೆ, ಅದರ ಪ್ರಕಾರ ನೀವು ಕ್ರಮ ವಹಿಸಬಹುದು. ಧನ್ಯವಾದ. ಧನ್ಯವಾದಗಳು ಹಿರೇಮಠ ಅವರೇ. ಈಗ ಮುಖ್ಯವಾಗಿ ಪರ್ವೇಜ್ ಬಂಧನಾಳ್ ಅವರೇ, ಈ ಯೋಜನೆಯನ್ನ ಯಾವ ಉದ್ದೇಶ ಇಟ್ಕೊಂಡು ಪ್ರಾರಂಭ ಮಾಡಲಾಯಿತು ಅಂತ? ಈ ಯೋಜನೆ ಪ್ರಮುಖ ಉದ್ದೇಶ ಈಗಾಗಲೇ ನಮ್ಮ ಅಂಬಿಕಾ ಮೇಡಮ್ ಅವರು ಹೇಳಿದಾಗೆ, ಇವೇನು ಅಸಂಘಟಿತ ಆಹಾರ ಘಟಕಗಳು ಏನದಲ್ಲ ಅದನ್ನು ಮೇಲ್ದರ್ಜೆಗೆ ತರೋದು ಅಂದಾಗಿರ್ಬೋದು. ಹಾಗೂ ಬಹಳಷ್ಟು ಜನರು ಈ ಆಹಾರ ಸಂಸ್ಕರಣೆ ತೊಡಗಿರ್ತಾರೆ, ಬಟ್ ಅವ್ರಿಗೆ ಇದರ ಬಗ್ಗೆ ಮಾಹಿತಿ ಹೆಚ್ಚಾಗಿರೋದಲ್ಲ. ಅದು ಸ್ವಚ್ಛತೆ ಆಗಿರ್ಬೋದು, ಅದು ಪ್ಯಾಕಿಂಗ್ ಮಾಡೋದಾಗಿರ್ಬೋದು, ಮಾರುಕಟ್ಟೆ ಹೇಗೆ ಮಾಡೋದು ಆಗಿರ್ಬೋದು, ಇದ್ರ ಬಗ್ಗೆ ಮತ್ತು ಈಗ ಬರೇ ಕೆಲವೊಬ್ರು ಈಗ ಬೆಲ್ಲದ ವಿಧಾನೆ ತಗೊಂಡ್ರೆ ನಾವು ಬರೇ ಬೆಲ್ಲ ಅಂದ್ರೆ ಒಂದು ಪೌಡರ್ ಬೆಲ್ಲ ಬರೇ ಫೆಂಟಿ ಬೆಲ್ಲ ಅಂತ ಬೆಲ್ಲಗಳು ಮಾಡ್ತಾರೆ.

ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಟ್ರೆ ಬಹಳ ಅನುಕೂಲ ಆಗುತ್ತೆ. ಈಗ ಒಂದು ಜಿಲ್ಲೆ ಒಂದು ಉತ್ಪನ್ನ ನೀತಿಯಡಿ ಈ ಯೋಜನೆ ಅವಲಂಬಿತಗೊಂಡಿದೆ. ಈಗ ಅವರು ಕೊಪ್ಪಳ ಅಣಬೆ ಅಂತ ಹೇಳಿದ್ರು, ಸೀಬೆ ಸಿಬಿಐಗೆ ಸಂಬಂಧಪಟ್ಟದ್ದೇ ಮಾಡಬೇಕು ಅಂತ. ಹೊಸದಾಗಿ ಯೋಜನೆಯನ್ನು ರೂಪಿಸ್ತಿರಲ್ಲ ಅಲ್ಲಿ ಅಲ್ಲಿ ಯಾರು ಉದ್ಯಮಿಗಳು ಅವರು ಆ ಸಂಬಂಧಪಟ್ಟ ಒಂದು ಜಿಲ್ಲೆ ಉತ್ಪನ್ನಕ್ಕೆ ಸಲ್ಲಿಸಬೇಕು. ಈಗ ಆಲ್ರೆಡಿ ನಂದಿದೆ ಅಡಬೆಯಲ್ಲಿ ನಾನು ಇದು ಮಾಡ್ತಾ ಇದ್ದೀನಿ, ಅಥವಾ ಈಗ ಬಿಜಾಪುರ ಜಿಲ್ಲೆ ನಿಂಬೆ ಇದೆ, ಒಂದು ಜಿಲ್ಲೆ ಒಂದು ಉತ್ಪನ್ನ. ಬಟ್ ನಾನು ಈಗ ಬೇರೆ ಬೇರೆ ಪ್ರಾಡಕ್ಟ್ ಅಂದ್ರೆ ಉಪ್ಪಿನಕಾಯಿ ಮಾಡ್ತಾ ಇದ್ದೀನಿ, ಹಪ್ಪಳ ಮಾಡ್ತಾ ಇದ್ದೀನಿ, ಅಥವಾ ಜೋಳದ ರೊಟ್ಟಿ ಮಾಡ್ತಾ ಇದ್ದೀನಿ, ಜೋಳದಲ್ಲಿ ಇದು ಪಾಪ್ಕಾರ್ನ್ ಮಾಡ್ತಾ ಇದ್ದೀನಿ ಅಂದ್ರೆ ಅದನ್ನ ಎಕ್ಸ್ಪ್ಯಾಂಡ್ ಮಾಡಕ್ಕೆ ಅನುಕೂಲ ಇದೆ. ಎರಡು ಇದೆ ಇದರಲ್ಲಿ. ಬಟ್ ಹೊಸದಾಗಿ ಮಾಡೋರು ಆ ಜಿಲ್ಲೆಗೆ ಸೀಮಿತ ಪಟ್ಟಂಗೆ ಮಾಡಬೇಕು, ಅದೇ ಉತ್ಪನ್ನಕ್ಕೆ ಸಂಬಂಧಪಟ್ಟಂತೆ ಮಾಡಬೇಕಾಗುತ್ತೆ. ಒಂದು ಜಿಲ್ಲೆ ಒಂದು ಉತ್ಪನ್ನ, ಒಂದು ಜಿಲ್ಲೆ ಒಂದು ಉತ್ಪನ್ನ ಆಧರಿಸಿ ನಾವು ನಮ್ಮ ಎಲ್ಲಾ 31 ಜಿಲ್ಲೆಗಳಲ್ಲಿ ವಿವಿಧ ಉತ್ಪನ್ನಗಳನ್ನ ಆಯ್ಕೆ ಮಾಡಿಕೊಂಡಿದ್ದೀವಿ, ಗುರುತಿಸಿದ್ದೀವಿ. ಹಾಗೆ 22 ತೋಟಗಾರಿಕಾ ಉತ್ಪನ್ನಗಳಿಗೆ ಆದ್ಯತೆ ಕೊಡಲಾಗ್ತಾ ಇದೆ. ಈಗ ಉಳಿದಂತೆ ಕೃಷಿ ಮತ್ತು ಮೀನುಗಾರಿಕೆ ಇವಕ್ಕೂ ಸಹ ಅವಕಾಶ ಕಲ್ಪಿಸಲಾಗಿದೆ. ಅದಲ್ಲದೇನೆ ಪೌಲ್ಟ್ರಿಗೂ ಸಹ ಅವಕಾಶ ಇದೆ. ಅಂದ್ರೆ ಈ ಯೋಜನೆಯಲ್ಲಿ ಸಹಾಯಧನ ಪಡಿಬೇಕು ಅಂದ್ರೆ ಆ ಜಿಲ್ಲೆಗೆ ಸಂಬಂಧಪಟ್ಟ ಉತ್ಪನ್ನದ ಬಗ್ಗೆ ಗಮನ ಹರಿಸಬೇಕು ಅಂತ. ಹೊಸದಾಗಿ ಮಾಡೋರಿದ್ರೆ, ಹೊಸ ಘಟಕ ಸ್ಥಾಪನೆ ಅಂತ ಬಂದಾಗ ಈ ಒಂದು ಜಿಲ್ಲೆ ಒಂದು ಉತ್ಪನ್ನ ಆಧಾರಿತ ಘಟಕ ಆಗಿರ್ಬೇಕು. ಇರುವಂತವ್ರಿಗೆ ಸಾಮರ್ಥ್ಯ ಅಭಿವೃದ್ಧಿಗೆ ಅವರು ಏನು ಉತ್ಪನ್ನ ಮಾಡ್ತಾ ಇದಾರೆ ಅದಕ್ಕೇನೆ ಅವಕಾಶ ಇದೆ, ಎಕ್ಸ್ಪ್ಯಾನ್ಷನ್ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ ಅಂತ. ಈಗ ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ಕಾರ ಗೈರಿ ಸರ್ಗೆ. ನಮಸ್ಕಾರ, ತಮ್ಮ ಹೆಸರು? ಶಿವಣ್ಣ ಅಂತ ಸರ್, ಮೈಸೂರು ಜಿಲ್ಲೆ ನಂದಿಗುಡ ತಾಲೂಕು ನಗರಲೇನ ಸರ್. ಶಿವಣ್ಣ ಅವರೇ, ಪ್ರಶ್ನೆ ಕೇಳಿ. ಕೇಳಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಹೇಳ್ರಿ. ನಂದು ಎರಡು ಪಟ್ಲೆ ಸರ್. ಹೇಳ್ರಿ ಸರ್. ಇವಾಗ ಸಾಂಬಾರ್ ಪೌಡರ್ ಮತ್ತೆ ಪುಳಿಯೋಗರೆ ಪ್ಯಾಕೆಟ್ ಮಾಡುವಂತ ಇದು ಸಾವಯವ ತರ ಮಾಡ್ಬೇಕು ಮಾಡ್ತಾ ಇದ್ದೀರಾ? ಇಲ್ಲ, ಎಸ್ ಸಿ ಎಸ್ ಟಿಗೆ ಹಂಗೇನು ಸಂಬಂಧ ಇಲ್ಲ ಇದರಲ್ಲಿ, ಎಲ್ಲರಿಗೂ ಒಂದೇ ಇದೆ. ಬಟ್ ಈಗ ನೀವು ಜಾಗಾಗಿ ಈಗ ನೀವು ಈ ಯೋಜನೆಯಲ್ಲಿ ಬಾಡಿಗೆನೂ ತಗೋಬಹುದು. ಬಾಡಿಗೆ ತಗೊಂಡು ನೀವೇನು ಯೋಜನಾ ರೂಪುರೇಷೆ ಮಾಡ್ತಿರಲ್ಲ, ಆ ಬಾಡಿಗೆ ದುಡ್ಡು ಸಹಿತ ನೀವು ಇದರಲ್ಲಿ ಪ್ರಾಜೆಕ್ಟ್ ರಿಪೋರ್ಟ್ ದಲ್ಲಿ ಮಾಡಿದ್ರೆ ಬ್ಯಾಂಕ್ ಲೋನು ಸಹಿತ ಸಿಗುತ್ತೆ. ಅದು ಕೃಷಿ ಇಲಾಖೆಗೆ ಭೇಟಿ ಮಾಡಿ. ಬಟ್ ನಿಮ್ಮ ಮೈಸೂರು ಜಿಲ್ಲೆ ನಿಮ್ಮ ಬಾಳೆಹಣ್ಣದಿದೆ, ಒಂದು ಜಿಲ್ಲೆ ಒಂದು ಉತ್ಪನ್ನ. ನೀವು ಆಲ್ರೆಡಿ ಈಗ ಸಾಂಬಾರ್ ಪೌಡರ್ ಅದು ಮಾಡ್ತಾ ಇದ್ರೆ ಮಾತ್ರ ಅದು ಎಕ್ಸ್ಪ್ಯಾಂಡ್ ಮಾಡಕ್ಕೆ ಅವಕಾಶ ಇದೆ. ಬಟ್ ಹೊಸದಾಗಿ ಮಾಡ್ಬೇಕಂದ್ರೆ ಈ ಯೋಜನೆಯಲ್ಲಿ ಅವಕಾಶ ಇಲ್ಲ. ಬಾಳೆನಲ್ಲೇ ಮಾಡ್ಬೇಕಾಗತ್ತೆ? ಬಾಳೆಯಲ್ಲೇ ಮಾಡ್ಬೇಕಾಗುತ್ತೆ. ಬಾಳೆಕಾಯಿನಲ್ಲಿ ಚಿಪ್ಸ್ ಮಾಡೋದಾಗಿರ್ಬೋದು, ಬಾಳೆ ಪೌಡರ್ ಮಾಡೋದಾಗಿರ್ಬೋದು. ಇವರು ಬಾಳೆಕಾಯಿಯನ್ನು ಬಳಸಿಕೊಂಡು ಮಾಡುವಂತ ಇಂಥವೆಲ್ಲ ಮಾಡೋದಕ್ಕೆ ಅವಕಾಶ ಇರುತ್ತೆ. ಶಿವಣ್ಣ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ. ಮತ್ತೊಂದು ದೂರವಾಣಿ ಕರೆ ಇದೆ. ಹಲೋ, ಹಲೋ, ಈಗ ಮುಖ್ಯವಾಗಿ ಈ ಒಂದು ಫಲಾನುಭವಿಗಳ ಆಯ್ಕೆಯನ್ನ ಅವರ ಒಂದು ಚಟುವಟಿಕೆಗಳನ್ನು ನೋಡಿ ಆಯ್ಕೆ ಮಾಡ್ತೀರಾ, ಹೇಗೆ ಅದು? ಯಾವುದು ಇದು ಫಲಾನುಭವಿಗಳ ಆಯ್ಕೆಯನ್ನ ಯಾರಾದರೂ ಮೊದಲು ಅವರು ಇಷ್ಟಪಟ್ಟು ನಾವು ಮಾಡ್ತೀನಿ ಅಂತೇಳಿ ಹೊಸದಾಗಿ ಮುಂದೆ ಬಂದರೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳು ಅಂತೇಳಿ ನಾವು ಆಯ್ಕೆಯನ್ನು ಮಾಡಿರ್ತೀವಿ. ಅವ್ರ ಕರ್ತವ್ಯ ಏನಪ್ಪ ಅಂದ್ರೆ ಇವರಿಗೆ ಕಂಪ್ಲೀಟ್ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್. ಅಂದ್ರೆ ಪಾಪ ಈಗ ಈ ಯೋಜನೆ ಬರೋದು ಮೇನ್ ಪಾಯಿಂಟ್ ಈ ಯೋಜನೆದ ಅಂದ್ರೆ ಅದೇ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳು ಔಟ್ ಸೋರ್ಸ್ಲಿಂದ ನಾವು ಪಡೆದುಕೊಂಡಿರ್ತೀವಿ. ಈಗ ಬಹಳಷ್ಟು ಜನರಿಗೆ ಗೊತ್ತಿರಲ್ಲ ಬ್ಯಾಂಕಿಂದಲ್ಲಿ ಹೇಗೆ ಲೋನ್ ತಗೋಬೇಕು, ಅರ್ಜಿ ಹೇಗೆ ಹಾಕಬೇಕು. ಇವ್ರ ಕರ್ತವ್ಯ ನಮ್ಮ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳು ಅವನನ್ನ ಅವ್ರ ಕಡೆಯಿಂದ ಅರ್ಜಿ ಪಡೆದುಕೊಂಡು ಆನ್ಲೈನ್ದಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅವರು ನಂತರ ಬ್ಯಾಂಕ್ದಿಂದ ಲೋನ್ ಕೊಡಿಸುವವರೆಗೆ ಅವ್ರ ಜವಾಬ್ದಾರಿ ಆಗಿರ್ತದೆ ಇದರಲ್ಲಿ. ಹಾಗೂ ಇವರು ಹೋಗಿ ಅವರ ಇದಕ್ಕೆ ಎಲ್ಲಿ ಆಹಾರ ಸಂಸ್ಕರಣೆ ಘಟಕ ಸ್ಥಾಪನೆ ಮಾಡ್ಬೇಕಂತಾರಲ್ಲ ಅಲ್ಲಿ ಹೋಗಿ ಅವರು ಅದರ ಬಗ್ಗೆ ವಿವರವಾದ ಮಾಹಿತಿಯನ್ನು ತರ್ತಾರೆ. ಹಾಗೂ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಇರುತ್ತೆ, ಅದರಲ್ಲಿ ಇದೆಲ್ಲ ಚರ್ಚೆ ಮಾಡಿ ನಮಗೆ ಕೊಟ್ಟು ಕಳಿಸ್ತಾರೆ ಅರ್ಜಿಗಳನ್ನು ಆನ್ಲೈನ್ ಮೂಲಕ ಅವರು ಎಲ್ಲಾನು. ಈಗ ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ಕಾರ, ತಮ್ಮ ಹೆಸರು? ನನ್ನ ಹೆಸರು ನೀರಜ್ ಅಂತ. ಪ್ರಶ್ನೆ ಕೇಳಿ. ಮಂಗಳೂರಿನಿಂದ. ಹೇಳಿ ಹೇಳಿ.

ತುಂಬಾ ಸಂತೋಷ ತಾವು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಘಟಕಗಳ ಔಪಚಾರೀಕರಣ ಯೋಜನೆ ಬಗ್ಗೆ ಸಾಕಷ್ಟು ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಮ್ಮ ರೈತರು ಕೂಡ ಮಾಹಿತಿ ಪಡ್ಕೊಂಡಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ತಿಳಿಸ್ತಾ ಈ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. 6:20 ಗೀತಸುಧಾ ಭಕ್ತಿ ಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾ ಪತ್ರ. 6:51 ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಇದರಲ್ಲಿ ಪರಿಸರ ಪ್ರಿಯ ಕೃಷಿ ಪದ್ಧತಿ ಹಾಗೂ ಮಾರುಕಟ್ಟೆಯಲ್ಲಿನ ಅನುಭವಗಳ ಕುರಿತು ಚನ್ನರಾಯಪಟ್ಟಣದ ಕೃಷಿಕ ದಂಪತಿಗಳಾದ ರವಿ ಕಿರಣ್ ಹಾಗೂ ಎವಿ ಶುಭಾ ಅವರೊಂದಿಗಿನ ಸಂವಾದದ ಅಂತಿಮ ಭಾಗ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. 7:24 ಚಿತ್ರಗೀತೆಗಳು. 7:45 ಬೆಂಗಳೂರು ಕೇಂದ್ರದಿಂದ ಕನ್ನಡದಲ್ಲಿ ಭಾಷಣ. 9:00 ನಮ್ಮ ನಿಲಯದಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಿಎನ್ ಚಂದ್ರಶೇಖರ್ ಅವರ ವಯಲಿನ್ ವಾದನ. 9:30 ಬೆಂಗಳೂರು ಕೇಂದ್ರದಿಂದ ರಾಷ್ಟೀಯ ನಾಟಕ ಮರುಭೂಮಿಯ ರಕ್ಷಕ, ಮೂಲ ಹಿಂದಿ ಯೋಗೇಶ್ ಚಂದ್ರ ಶರ್ಮಾ, ರೇಡಿಯೋ ರೂಪಾಂತರ ವಿನೋದ್ ಕುಮಾರ್, ಕನ್ನಡ ಅನುವಾದ ಡಾ ಹೇಮಾ ಪಟ್ಟಣಶೆಟ್ಟಿ, ನಿರ್ದೇಶನ ಮಂಜುಳಾ ಪುರಾಣಿಕ್. 10:30 ಬೆಂಗಳೂರು ಕೇಂದ್ರದಿಂದ ಬೆಂಗಳೂರಿನಲ್ಲಿ ನಡೆದ 13ನೇ ಚಲನಚಿತ್ರೋತ್ಸವದ ಅಂಗವಾಗಿ ಚಿತ್ರ ನಿರ್ದೇಶಕರಾದ ಎಚ್ ಎನ್ ಹರಹರಿ ರಾವ್ ಅವರ ಸಂದರ್ಶನ ಮೂಡಿಬರುವುದು. ಇನ್ನು ನಾಳಿನ ಬೆಳಗ್ಗೆ ಪ್ರಸಾರದಲ್ಲಿ 6:05 ಬೆಂಗಳೂರು ಕೇಂದ್ರದಿಂದ ಚಿಂತನ ಡಾ ಅರ್ಜುನ್ ಗೋಳಸಂಗಿ ಅವರಿಂದ. 6:20 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:50 ರೈತರಿಗೆ ಸಲಹೆ. 7:15 ಭಾವಗೀತೆಗಳು. 7:45 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ನಿತ್ಯ ವಿಜ್ಞಾನ. ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ. 7:50 ಸವಿಗಾನ. 9:05 ಸುಮಧುರ ಗೀತ ವೈವಿಧ್ಯದ ಕಾರ್ಯಕ್ರಮ. 9:30 ಬೆಂಗಳೂರು ಕೇಂದ್ರದಿಂದ ಭಾರತದ ಸ್ವಾತಂತ್ರ್ಯ ಅಮೃತ ಮಹೋತ್ಸವ.